ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಬಬಲೇಶ್ವರ ತಾಲೂಕು ಉಪ್ಪಲ್ದಿನ್ನಿ ಗ್ರಾಮದ ಯುವ ಕೃಷಿಕರಾಗಿರುವಂತಹ ಈರಪ್ಪ ಸಿದ್ದಪ್ಪ ಕುಂಬಾರ ಅವರು ನಮ್ಮ ಜೊತೆಗೆ ಇದ್ದಾರೆ. ಕುಂಬಾರ ಅವರು ಸಣ್ಣ ರೈತರು, ಸುಮಾರು 4 ಎಕರೆ ಜಮೀನಿನೊಳಗೆ ಅವರು ಕಬ್ಬನ್ನು ಬೆಳೀತಾ ಇದ್ದಾರೆ. ಕಬ್ಬಿನ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಮಿಶ್ರ ಮಾಡಿ ಬೆಳೀತಾ ಇದ್ದಾರೆ. ಇದರಿಂದ ಅವರಿಗೆ ಸಾಕಷ್ಟು ಅನುಕೂಲ ಆಗ್ಯದ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ನೀರಿನ ವ್ಯವಸ್ಥೆ ಕೂಡ ಅವರೊಳಗದ, ಬಾವಿ ಇದೆ, ಬೋರ್ವೆಲ್ ಅದ, ಅದರ ಜೊತೆಗೆ ಏನು ಕೆನಾಲ್ ನೀರು ಇದೆ ಅದು ಕೂಡ ಅವರಿಗೆ ಸಮೀಪವಾಗಿ ಹಾಯ್ದು ಹೋಗ್ತಾ ಇದೆ. ಇದರಿಂದ ಕೂಡ ಕೆಲವೊಮ್ಮೆ ಏನಾಗ್ತಾ ಇದೆ ಅಂತಂದರೆ ಅವರಿಗೆ ಸ್ವಲ್ಪ ತೊಂದರೆ ಅನಿಸುವಂತಹ ವಿಚಾರಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅವರ ಕೃಷಿ ಅನುಭವ ತಾವು ಪಡ್ಕೊಳ್ಬೇಕು, ಇದರಿಂದ ತಾವು ಯಾವ ರೀತಿ ಯೋಜನೆ ಮಾಡಬಹುದು, ಯಾವ ಬೆಳೆಗಳನ್ನು ಬೆಳೀಬಹುದು ಮತ್ತು ನಿರಂತರವಾಗಿ ಯಾವ ರೀತಿ ಆದಾಯವನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಅವರಿಂದ ಕೇಳಿದ್ರೆ ಮುಂದಿನ ವಿಚಾರಗಳು ತಮಗೆ ಸ್ಪಷ್ಟ ಆಗ್ತವೆ. ನಮಸ್ಕಾರ ಈರಪ್ಪ ಸಿದ್ದಪ್ಪ ಕುಂಬಾರ ಅವರ. ನಮಸ್ಕಾರ ಸರ್. ಯಾವಾಗಿಂದ ಒಕ್ಕಲುತನ ಮಾಡ್ತಾ ಇದ್ದೀರಿ ನೀವು? ನಾವೊಂದು 10 ವರ್ಷ ಆದ ಸರ್ ಮಾಡಕತ್ತಿ. ನಾವು ಕಬ್ಬು ಬೆಳೆ ಹಾಕ್ತೀರಿ ಸರ್. ಈಗ ಕಬ್ಬು ಬೆಳೆದಿಂದ ಮೊದಲು 4 ಪುಟ್ನಿ ಸಾಲ ಕಬ್ಬು ಹಚ್ಚಿದ್ರಿ ಸರ್. ನಾವು ಆಮೇಲೆ ಅದು ನಮಗೆ ಇಳುವರಿ ಪಕ್ಕ ಅನಿಸ್ಲಿ ಸರ್, ಅಲ್ಲ 8 ಪುಟ್ನಿ ಸಾಲ ಹಚ್ಚಿದ್ರೆ ಹೆಂಗಾಗತ್ತೆ, 8 ಪುಟ್ನಿ ಸಾಲ ಕಬ್ಬು ಹಚ್ಚಿದ್ರಿ ಸರ್. ಕಬ್ಬು ಹಚ್ಚಿ ಅಲ್ಲಿದ ಅದ್ರೊಳಗೆ ಆದಾಯ 4 ಟನ್ ಹಾಕಿತ್ರಿ ಎಕರೆಗೆ. ಈಗ ನಾವು ಕಬ್ಬು ಹಚ್ಚಿಂದ ಈಗ 8 ಪುಟ್ನಿ ಸಾಲ ಕಬ್ಬು ಹಚ್ಚಿದ್ವಿ ಸರ್. ಅದ್ರೊಳಗೆ 1 ಮೀಟ್ರ್ ಉಳ್ಳಾಡಿ ತೊಗೊಂಡಿವಿ ರೀ, 4 ಟನ್ ಕಬ್ಬು ಬೆಳೆದಿವಿ ರೀ. ಹೊಳ್ಳಿ ವಾಪಸ್ ರೀ ಅದ್ರೊಳಗೆ ಮತ್ತೆ 1 ಮೀಟ್ರ್ ಉಳ್ಳಾಡಿಗೆ 1 ಲಕ್ಷ ರೂಪಾಯಿ ಆಯ್ತು ರೀ. ಕಬ್ಬು 4 ಟನ್ 2,500 ರೂಪಾಯಿ ಬಿಲ್ ಹಾಕಿದ್ರಿ ರೀ. ಆಮೇಲೆ ಮತ್ತೆ ಹೊಳ್ಳ್ರಿ ಅದ ಪಟ್ನೆ ಗಳಿ ಹೊಡೆದು 4 ದಿನದಾಗ ರೀ, ಉಳ್ಳಾಡಿ ಕಿತ್ಕೊಂಡು 4 ದಿನದಾಗ ರೀ. ಮತ್ತೆ ಕ್ಯಾಬೇಜ್ ಹಚ್ಚಿದ್ದೀರಿ ಸರ್. ಕ್ಯಾಬೇಜ್ ಹಚ್ಚಿ ಅದೊಂದು 30 ರೂಪಾಯಿ ಕ್ಯಾಬೇಜ್ ಆಯ್ತು ಸರ್ 1 ಎಕರೆದಾಗ ರೀ. ಅಲ್ಲಿ ಹೊಳ್ಳಿ ಟಮಾಟೆ ಹಚ್ಚಿದ್ದೀರಿ ಸರ್, ಅದು 7 ಟ್ರೇಡ್ ಟಮಾಟೆ ಆದ್ರೆ ಸರ್. ಆದ್ರೆ ಹೊಳ್ಳಿ ಕಬ್ಬಿಗೆ ಸಿಸ್ತಂಗೆ ಬೋದಿರಿಸಿ ಹೊಳ್ಳಿ ಜಲ್ದಿ ನೆಲ ರೆಡಿ ಮಾಡ್ಕೋಬೇಕು ರೀ. ನಾವು ಕ್ರಾಸ್ ಬೆಳೆ ಒಳಗೆ ತೊಗೋಬೇಕಂದ್ರೆ ರೀ ನಾವು ಲೇಟ್ ಮಾಡಬಾರ್ದು ರೀ. ಭೂಮಿ ಮೊದಲ ಕಬ್ಬು ಕಡಿಸ್ಕಿಂತ ಮೊದಲ ಭೂಮಿ ಅರ್ಕಿ ಇಡ್ಬೇಕು ರೀ. ಅಲ್ಲದೆ ಭೂಮಿ ಅರ್ಕಿ ಇಟ್ಟಿವಿ ಅಂದ್ರೆ ರೀ ನಾವು ಕಬ್ಬು ಕಟಾವು ಮಾಡಿದ 2-3 ದಿನದಾಗ ನಾವು ಮತ್ತೆ ಭೂಮಿ ಗಳಿ ಹೊಡಿಬೇಕು ರೀ. ಗಳಿ ಹೊಡೆದು ಹಂಗೆ ಒಟ್ಟು ವಾರ್ನಾಗ ನಾಟಿ ಮಾಡ್ಬೇಕು ರೀ. ಮತ್ತು ವಾಪಸ್ ಒಳಗೆ ಕ್ರಾಸ್ ಬೆಳೆ ರೀ. ಮತ್ತು ಯಾವುದೋ ಬೆಳೆ ಮಾಡಿದ್ರೆ ಅದು ನಾವು ಕ್ರಾಸ್ ಬೆಳೆಯಾಗ ಜಲ್ದಿ ಜಲ್ದಿ ಹಿಂಗೆ ಕಟಾವು ಮಾಡಿದ್ಗಳನ್ನ ಜಲ್ದಿ ಜಲ್ದಿ ಮಾಡ್ಬೇಕು ರೀ. ಅಂದ್ರೆ 3 ಬೆಳೆ ಬರ್ತಾವೆ ರೀ, 1ನೇ ಕುಳಿಗೆ 3 ಬೆಳೆ ಬರ್ತಾವೆ ರೀ, 2ನೇ ಕುಳಿಗೆ ರೀ 2 ಬೆಳೆ ಬರ್ತಾವೆ ರೀ. ಹಂಗೆ 4 ಕುಳಿ ತೆಗೆದೇವ್ರಿ ಸರ್. ಜಲ್ದಿ ಜಲ್ದಿ ನಾವು ಕೆಲಸ ಜಲ್ದಿ ಜಲ್ದಿ ಮಾಡ್ಬೇಕು ರೀ. ನಾವು ಮತ್ತೆ ಲೇಟ್ ಮಾಡಿದೀವಿ ಅಂದ್ರೆ ಮುಂದೆ ಬೆಳೆ ನೆಳ್ಬೋದು. ಮತ್ತು ಕಬ್ಬಿಗೆ ಈ 1 ಬೆಳೆಗೊಮ್ಮೆ ಮಣ್ಣು ಸರಿಸ್ಬೇಕು ರೀ. ಈಗ 1ನೇ ಕುಳಿ ಕಬ್ಬು ತೆಗೆದೇವು ಅಂದ್ರೆ ರೀ, 1 ಕುಳಿ ಕ್ರಾಸ್ ಬೆಳೆ ತೆಗೆದೇವು ಅಂದ್ರೆ ಒಳಗಿನ ಬೆಳೆ ತೆಗೆದೇವು ಅಂದ್ರೆ ರೀ ಚಿಲ್ಲರ್ ಬೆಳೆ, 3 ಕುಳಿಗೆ 3 ಸಲ ಬೋದ ಇರಿಸ್ಬೇಕು ರೀ. ಸನಿಕೆಲೆ ಬೋದ ಇರಿಸ್ಬೇಕು ರೀ. ಅದಕ್ಕೆ ತರ ಬಡ್ದಂಗೆ ಆಕತ್ರಿ, ಕಬ್ಬು ಹೊದಾಡಂಗಿಲ್ಲ ರೀ. ನಮ್ಮ ಕಬ್ಬು ಬೆಳ್ಳಂಗಿಲ್ಲ ರೀ, ನಡುಕ್ಕೆ ಬೆಳೆ ಮಾಡೋಕೆ ನಮ್ಗೆ ಅನುಕೂಲ ಆಕತ್ತು ರೀ. ಈಗ ನಾವು ಹರಿ ನೀರು ಮಾಡಿ ಹಚ್ಕೋಬೋದು ರೀ, ಒಳಗೆ ಡ್ರಿಪ್ ಮಾಡ್ಬೋದು. ನಾವು ಅಂದ್ರೆ ಡ್ರಿಪ್ ಮಾಡೀವಿ ರೀ. ಅಂದ್ರೆ ನೀರನ್ನು ನೀವು ಸರಿಯಾಗಿ ಬಳಸ್ತಾ ಇದ್ದೀರಿ? ಹ್ಞೂ ರೀ, ಸರಿಯಾಗಿ ಡ್ರಿಪ್ ಮುಖಾಂತರ ನಮ್ಮ ಮತ್ತೆ ಬೆಳಿಗ್ಗೆ ಈಗ ನೊಳಗೆ ಹಿಂಗೆ ಕಾಯಿಪಲ್ಲೆ ಥರ ಮಾಡಿದ್ರೆ ತಮಾಟಿ ರೀ, ಕ್ಯಾಬೇಜ್ ಮಾಡೀವಿ ಅಂದ್ರೆ ಒಂದು ಡ್ರಿಪ್ ಹೋಗಿದೀವಿ ರೀ. ಒಂದು ಕಬ್ಬಿನ ಬಾಜು 2 ಕಬ್ಬಿಗೆ ಡ್ರಿಪ್ ಹೋಗಿದೀವಿ ರೀ. ನಾವು ಡ್ರಿಪ್ನೇ ಒಂದು ಅದಕ್ಕೆ ಒಂದು ಲೆಕ್ಕಲ್ಲಿ ನೀರು ಬಿಡೋಕೆ ಒಂದು ಇದು ಐತೆ ರೀ. ಇಲ್ಲಿ ಕಬ್ಬಿಗೆ ನೀರು ಹೆಚ್ಚಬೇಕು ರೀ. ಇದಕ್ಕೆ ಹೆಚ್ಚಿಬಿಟ್ಟೆ ಅಂದ್ರೆ ಈ ಮತ್ತೊಂದು ಬೆಳೆ ನಿಮ್ಮಟಿನ್ಯಾಗ ಬಿಡ್ತೀವಿ ರೀ. ಕಬ್ಬಿನ ಬೋದಿಗೆ ಒಂದು ನೀರು ಹೆಚ್ಚು ಇಡಿದ್ರಿ, ನಮ್ಗೆ ಈ ನಡುವಿನ ಡ್ರಿಪ್ಪಿನ ಪೈಪಿಗೆ ಚಾವಿ ಇರ್ತೈತಿ ರೀ, ಬಂದ್ ಮಾಡ್ಕೊಂಬಿಡ್ತೀವಿ. ಏಟು ಬಿಟ್ಕೊಂಡು ಆಟ ಬಿಟ್ಕೊಳ್ರಿ. ಮತ್ತು ನಾವು ಸಾವಯವ ಮಾಡ್ತಿರೋದು, ಗೋಕೃಪ ಮಾಡಿ ಬಿಡ್ತೀವಿ ರೀ. ಎರೆಹುಳ ಗೊಬ್ಬರ ಹಾಕ್ತೀವಿ ರೀ, ಹಾಕಿ ಸ್ವಲ್ಪ ನಾಟಿ ಮಾಡಾಗ ಅಲ್ಲಿ ಹಾಕ್ತೀವಿ ರೀ. ಹಿಂಗೆ ಹಿಂಗೆ ಏನೇನು ಒಟ್ಟು ಸಾವಯವದ ಒಂದು ಸ್ವಲ್ಪ ಹೆಚ್ಚಿಗೆ ಸಾವಯವದ ಒತ್ತು ಕೊಟ್ಟಿವಿ ರೀ. ರಾಸಾಯನಿಕ ಗೊಬ್ಬರ ಏನು ಹಾಕೋದಿಲ್ಲ? ಹಾಕ್ತೀವಿ ರೀ, ಕಮ್ಮಿ ಹಾಕ್ತೀವಿ ರೀ. 1 ರೂಪಾಯಿದಾಗ 8 ಭಾಗ ಹಾಕ್ತೀವಿ ರೀ. ಈಗ ಅದನ್ನು ಪರಮಾವಧಿ ಕಮ್ಮಿ ಮಾಡ್ಕೋತ ಬಂದೀವಿ ರೀ. ಈಗ 4 ವರ್ಷದಾಗ ನಾವು ಈಗ ಹೆಚ್ಚುಕಮ್ಮುಕ್ಕು ಅಂದ್ರೆ ಒಂದು 3 ಪ್ಯಾಕೆಟ್ ಯೂಸ್ ಮಾಡ್ತೀವಿ ರೀ, ಕಲಿಸಿ ಇಡ್ತೀವಿ ರೀ. 3 ಪ್ಯಾಕೆಟ್ ಒಂದು DAP, ಒಂದು ಸೆಟೇಟ, ಒಂದು ಪೊಟ್ಯಾಕ್ಸಿಂಗ್ ಮಾಡಿರಿ, 3 ಪ್ಯಾಕೆಟ್ದಾಗ ಬೆಳೀತಿರ್ತೀವಿ ರೀ ಅವ್ರು. ಅಂದ್ರೆ ಸಿಕ್ಕ ಒಳಗೊಳಗೆ ಮಾಡ್ತಾರೆ, ಡೋಸಿಗೆ 3 ಪ್ಯಾಕೆಟ್ ಒಗೆದು ಬಿಡ್ತಾರೆ. ಈ 3 ಪ್ಯಾಕೆಟ್ ಒಕ್ಕೋತ ಬಂದಾಗ ಒಟ್ಟ ಬೆಳೆ ಬಂದತ್ತೆ ರೀ. ಇವು ಈಗ ಬೆಳೆ ಅಗದಿ ಸದೃಢತಿ ಆಗಿ ಕರಾಗಿರಂಗಿಲ್ಲ ರೀ, ಬೆಳೆ ಸ್ವಲ್ಪ ಕೆಂಪು ಮುಡಿಮೆ ಆಗಿರ್ತದೆ ರೀ, ಇಳುವರಿ ಅಟ್ಟ ಬೀಳ್ತದೆ ರೀ. ನಮ್ಮ ಸರ್ಕಾರ ಉಲ್ಲತ್ತು ಹಚ್ಚೇವ್ರಿ, ಅದಕ್ಕೆ 4 ವರ್ಷದಿಂದ ಆತು ಒಟ್ಟ ಏನೂ ಇಲ್ಲರಿ. ಇದನ್ನು ಗೋಮೂತ್ರ ಇದು ಏನು ಹ್ಯಾಂಡ್ ಡಿಪೆಂಡ್ ಇರ್ತದಿಂದ ತೊಳೆದು ಬಿಡ್ತೀವ್ರಿ. ಸರ್ಕಾರವಲ್ಲಿ ನಮ್ಮ ಬಾಜು ಗೊಬ್ಬರ ಹೋಗೋದಾರದು ಹಂಗೈತ್ರಿ, ನಮ್ಮದು ಹಂಗೈತ್ರಿ. 4 ವರ್ಷದಿಂದ ಸರ್ಕಾರವಲ್ಲಿ ಬೆಳಿತೀವಿ, ಒಂದು 10 ಗುಂಟೆ ಜಾಗ ರೀ, ಅಗದಿ ಸದೃಢ ಆಗೈತ್ರಿ. ಎಮ್ಮಿಗಳಿಗೆ ಏನು ತ್ರಾಸಿಲ್ಲ ರೀ. ಅವಾಗ ಕೇಳಿದ್ರೆ ನಾವು ಎಮ್ಮಿಗಳು ಯಾಕೆ ಕಟ್ಟೋವಲ್ಲಗೆ ನಿಮ್ಮ ಕೇಳಿದ್ರೆ ಡಾಕ್ಟರ್ ಸಾಹೇಬ್ಗಳು ಕೇಳಿದ್ರು ರೀ, ತನ್ನ ಡಾಕ್ಟರ್ ನಿಮ್ಮ ಸರ್ಕಾರ ಗೊಬ್ಬರ ಹೋಗಿದ್ದು ಕಮ್ಮಿ ಮಾಡಿರಿ ಮೆವಿಗೆ, ಆಮೇಲೆ ದನಗಳು ಕಟ್ತಾವು ಬಂಜಿತನ ಆಗುದಿಲ್ಲತ್ತಂದ್ರಿ. ನಾವೀಗ ಅದನ್ನ ಪಲ್ಲ ಮಾಡಿದ್ರೆ ನಮ್ಮ ಕಟ್ಟೋದು ಇಳಿಯೋದು ನಮ್ಮ ಸರಳತೆ ಇದ್ರಿ. ಅವಾಗ ಮೊದಲು ನಮ್ಮ ದನಗಳು ಕಟ್ಟಿ ಕಟ್ಟಿಸಿ ಬೇಸರ ಆಕೈತ್ರಿ. ಡಾಕ್ಟರ್ಗಳು ಸಪ್ಲೈನ್ ಯಾಕೆ ಹಿಂಗೆ ಪ್ರಾಬ್ಲಮ್ ಹಿಂಗೆ ಹಿಂಗೆ ಅಂದ್ರೆ ನೀವು ದನದ ಇದಕ್ಕೆ ದಂಡಿ ಕರಿಕೆ ನೀವು ಹೊಡಿತೀರಿ, ಸಿಕ್ಕಾಪಟ್ಟಿ ಸ್ಪ್ರೇ ಮಾಡ್ತೀರಿ, ಆಮೇಲೆ ನೀವು ದನಕ್ಕೆ ಸಿಕ್ಕಾಪಟ್ಟಿ ಗೊಬ್ಬರ ಹೋಗಿತ್ತಿರಲ್ಲ ಆ ದನಕ್ಕೆ ತಂದು ಹೋಗಿತ್ತಿರಿ, ಅದಕ್ಕೆ ದನಗಳು ಕಟ್ಟಂಗಿಲ್ಲ ನಿಮ್ಮ ಅಂದ್ರೆ ನಾವು ಅದನ್ನು ಪಾಲನೆ ಮಾಡತ್ತೀವಿ ರೀ. ಭಾಳ ಏನು ಗೊಬ್ಬರ ಹೋಗ್ಯಾನಲ್ಲ ರೀ ಅಂತ ಮೇವು ತಂದು ಹೋಗಿದ್ದು. ಇಂಥ ದಂಡಿ ಕರಿಕೆ ಏನಿತ್ತು ಹೊಡಿತಿದ್ದೀರಿ ಅವಾಗ ಸಿಕ್ಕಾಪಟ್ಟಿ. ಈಗ ಭಾಳ ಊರಾದ್ರೆ ಅಟ್ಟ ಹೊಡಿತೀರಿ, ಒಟ್ಟು ನಮಗೆ ಮೀರ್ತಿಪ್ಪ ಅಂದ್ರೆ ಅಟ್ಟ ಹೊಡಿತೀವಿ. ಇಲ್ಲಿ ಕಾಳುಗಳಾಗಲಿ ನಾವು ಅಲ್ಲಿ ಕದಿ ಕಡೆ ನಮ್ಮ ಆದಷ್ಟು ಪ್ರಯತ್ನದಾಗ ಮಾಡ್ತೀವಿ ರೀ. ಅವಾಗ ಏನು ಮಾಡ್ತಿದ್ದೀವಿ ರೀ, ಒಟ್ಟು ಕಸ ಆಗೈತೆ ಅಂದ್ರೆ ಎಣ್ಣೆ ಹಾಕಿದ್ರಿ 300 ml, ಅವ್ರು 200 ml ಹಾಕ್ತೀರಿ, ನಾವು 300 ml ಹಾಕಿ ಹೊಡೆದು ಬಿಡ್ತಿದ್ದೆ. ಒಟ್ಟು ಒಬ್ಬ ಹೊಡೆದಾನ ಮಗಿಲ್ಲ ಒಂದು ಒಣಗಿತ್ತು ಅಂದ್ರೆ ನಮ್ಮದು ಒಣಗಿಸಿ ಬಿಡ್ತಿದ್ದೇವೆ ರೀ. ಈಗ ಹಂಗೆ ಬಿಟ್ಟೇವ್ರಿ ನಾವು, ಈಗ ಅದನ್ನು ಈಗ 4 ವರ್ಷ ಆತ ರೀ. ನಮ್ಮ ಆದಷ್ಟು ಪ್ರಯತ್ನದಾಗ ವರ್ಷದಾಗ ಭಾಳಾದ್ರೆ ಒಂದು ಸಲ ಹೊಡಿತೀವಿ ರೀ. ನಮ್ಗೆ ಓರ್ ನಮಗೀಗ ಆಳುಗಳಿಗೆ ನಮಗೆ ಮಿಕ್ತತಿ, ಆಳುಗಳು ಮಿಕ್ತತಿ ಅಂದ್ರೆ ಒಂದು ಸಲ ಪ್ರೇ ಮಾಡ್ತೇವೆ ರೀ. ಉಳ್ಕಾದವ್ರು ನಮ್ಮ ಆಜುಬಾಜು ಮಾಡ್ತಾರೆ, 1 ವರ್ಷದಾಗ 2-3 ಸಲ ಹೊಡಿತಾರೆ. ಅದರಿಂದ ದನಗಳು ಈ ಪೇಟೆ ತಿಳಿದ್ರಿ ಅವರು ಡಾಕ್ಟರ್ ಸಾಹೇಬ್ಗಳು, ನಿಮ್ಗೆ ಕಟ್ಟಂಗಿಲ್ಲ ದನಗಳು, ನಮ್ಮ ದನಗಳದ ತೊಂದರೆನೇ ಇಲ್ಲರಿ. ಅಂದ್ರೆ ಈಗೇನು ಕಸದ ಔಷಧ ಹೊಡೆದಿರ್ತಿದ್ರಿ, ಹುಲ್ಲಿನ ಮೇಲೆ ಏನು ಔಷಧ ಹೊಡೆದಿರ್ತಿದ್ರಿ, ಅಥವಾ ಮೇವಿನ ಬೆಳೆಗಳ ಮೇಲೆ ಏನು ಔಷಧ ಬಿದ್ದಿರ್ತಿತ್ತು, ಅದನ್ನ ತಿಂದಂತಹ ದನಗಳು ಕಟ್ತಾ ಇರಲಿಲ್ಲ, ಅದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಸಮಸ್ಯೆ ಆಗಿತ್ತು ಸರ್, ಅದು ದೊಡ್ಡ ಸಮಸ್ಯೆ ಆಗಿತ್ತು ರೀ. ನಾವು ಇಲ್ರಿ ಹೊಡೆದಗಳೇ ಹೊಕ್ಕಿತ್ತಲ್ರಿ ಅದನ್ನ, ಇಲ್ರಿ ಅದು ಭೂಮಿಯಾಗ ಉಳ್ಕೋತ ತಿಳಿದ್ರಿ ಸರ್. ಅವರು ಭೂಮಿಯಾಗ ಉಳ್ಕೋತೈತಿ, ನಿಮ್ಗೆ ಒಟ್ಟು ಕಂಟಿನ್ಯೂ ಅದನ್ನ ಬಿಡ್ಲಿಕ್ಕೆ ನಿಮ್ಮ ದನಗಳಾಗಲಿ ನಿಮಗೂ ಸೈಡ್ ಪೇಟೈತೆ ತಿಳಿದ್ರಿ. ನೀವು ಅದ್ರೊಳಗೆ ಬೆಳೆ ಯೂಸ್ ಮಾಡಿದ್ರ ಬಾಳೆಹಣ್ಣ ಆಗಲಿ, ನಾವು ಏನು ಕಾಯಿಪಲ್ಲೆ ಆಗಲಿ, ನಿಮ್ಮ ಭೂಮಿಯಾಗ ನಿಮಗೂ ಪೇಟೈತೆ ಅಂದ್ರೆ ದನಗಳು ಹೆಂಗೆ ಪೇಟೈತೆ ಅಲ್ರಿ, ಮನುಷ್ಯರಿಗೆ ಪೇಟೈತೆ ತಿಳಿದ್ರು. ನಾವೀಗ ಅದನ್ನು ತಿಳ್ಕೊಂಡು ಮನುಷ್ಯರಿಗಾಗಲಿ ಅದಾಗಲಿ ಒಟ್ಟು ನಮಗೇನು ಕೈಪಲ್ಲೆ ಬೇಕಾದ್ರೆ ಮನೆಗೆ ಒಂದು ಸಾಲ ಹಚ್ಕೋತೀವಿ ರೀ, ಹಚ್ಕೊಂಡು ಒಟ್ಟು ನಾವು ಅದು ಸಾವಯವದ ತಿಪ್ಪಿ ಗೊಬ್ಬರ ಹಾಕಿರಿ, ಒಂದು ಬೋಧ ಮಾಡಿದೆ ಅಂದ್ರೆ ಸರ್ ಅದ್ರ ಮ್ಯಾಗ ಬೇಕಾದ ಬೆಳೆ ಮಾಡಿರಿ, ನೀವು ಒಟ್ಟ ರೋಗನೂ ಬರೋದಿಲ್ಲ ರೀ. ಈಗ ಆಕಳು ಗೋ ಮಾತ್ರ ಹೊಡಿದ್ರಿ, ಆಮೇಲೆ ಮತ್ತು ಇದು ಜೀವಾಮ ಬರ್ತದೆ ಮಾಡಿರ್ತೀವಿ ರೀ, ಅದನ್ನು ಹೊಡಿದ್ರಿ. ಗೋಕೃಪ ಅಂತ ಹೊಡೆದ್ರೆ ಬೆಳೆಗಳು ಭಾಳ ಸದ್ರ ಇಡ್ತಾವೆ. 1 kg ಬೆಳೆ ಗಿಡ 4 kg ಹಾಕತ್ರಿ, ಈ ಕೆಮಿಕಲ್ ಗೊಬ್ಬರ ಹಾಕಿ ಬೆಳೆದು 1 kg ಹಾಕಿತ್ತು ಅಂದ್ರೆ 4 kg ಬರ್ತದ್ರಿ. ಈಗೇನು ಹುಲ್ಲಿನ ಔಷಧ ಏನು ಬಳಸ್ತಾ ಇದ್ರಲ್ಲ, ಅಲ್ಲಿ ಎಲ್ಲ ಕಡೆ ಸುತ್ತಮುತ್ತಲು ಎಲ್ಲ ಇದೇ ಸಮಸ್ಯೆ ಐತೆ, ದನಗಳ ಮೇಲೆ ಇದೇ ಪರಿಣಾಮ ಆಗ್ತೈತೆ? ಹಾಂ, ಇದೇ ಐತಿ ಸರ್. ಯಾರು ಅದನ್ನ ನಾವು ಹೇಳಿದ್ರೆ ಒಪ್ಪೊಳಾಗ್ತೀರಿ ಸರ್? ಹಂಗೆ ಹೇಳ್ತಾರೆ ಅವ್ರಿಗೆ ತಲೆ ಕೆಟ್ಟ ಸಾವಯವ ಏನು ಇವ್ರು 100 ವರ್ಷ ಬದುಕವ್ರದಾರ ಅಂತ ಹೇಳ್ತಾರೆ ಸರ್. ನಾವು ಹಂಗ ನಾನು ಏನು ಹೊಡೆದು ಬಿಡುದು ಕಸಾಯ ಅಂತ ಯಾರೋ ಹೇಳ್ತಾರೆ ಸರ್. ರೈತರನ್ನು ಸ್ವಲ್ಪ ತೆಲಿವಾಣಿ ಇಲ್ರಿ, ಹೇಳಿದ್ರೆ ಸ್ವಲ್ಪ ಆಜುಬಾಜು ತಿಳ್ಕೊಬೇಕ್ರಿ ಸರ್. ಒಬ್ಬರಿಂದ ಒಬ್ರು ಯಾರು ತಿಳ್ಕೊಳಕ್ ತಯಾರಿಲ್ರಿ. ಒಟ್ಟು ಅವ್ರಿಗೆ ಏನಾಗ್ಬೇಕ್ರಿ, ಕಸದೆಣ್ಣೆ ಹೊಡೆದು ಹೋಗಿ ಮನ್ಯಾಗ ಕೂತ್ ಬಿಡ್ರಿ, ಒಟ್ಟು ಶ್ರಮ ಕುರ್ಪಿ ತಗೊಂಡು ಕೆತ್ತಬೇಕು ತಯಾರ್ದು ಇಲ್ರಿ ಅಂತ ತಿಳ್ಕೊಬೇಕ್ರಿ. ನಮ್ಗೆ ಸೈಡ್ ಇಫೆಕ್ಟ್ ಐತೆ ಹೇಳ್ರಿ. ಈ ರಾಸಾಯನಿಕಗಳು ವಿಶೇಷವಾಗಿ ಏನು ಕಳೆನಾಶಕ ಬರ್ತಾವಲ್ಲ ಹುಲ್ಲಿನ ಮೇಲೆ ಏನು ಹೊಡಿತಿರಲ್ಲ, ಅದು ಭಾಳ ಡೇಂಜರಸ್, ಅವು ಎಲ್ಲ ಭಾಳಷ್ಟು ದುಷ್ಪರಿಣಾಮ ಉಂಟು ಮಾಡ್ತಾವೆ. ಅದು ಬೆಳೆ ಅಂತೂ ಹಾಳಾಗ್ತದೆ, ಅಂದ್ರೆ ಹುಲ್ಲಂತೂ ನಾಶ ಆಗ್ತದೆ ಒಪ್ಪೋಣ, ಆದ್ರೆ ಅದ್ರ ಜೊತೆಗೆ ಬೆಳೆ ಮೇಲೆ ಪರಿಣಾಮಗಳಿರ್ತಾವೆ. ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಭೂಮಿ ಏನದಲ್ಲ, ನೆಲ ಏನದಲ್ಲ, ಅದರೊಳಗೆ ಏನು ಜೀವಂತ ಸೂಕ್ಷ್ಮಾಣುಗಳಿರ್ಬೋದು ಅಥವಾ ನಿಮ್ಮ ರೈತ ಮಿತ್ರ ಕೀಟಗಳಿರ್ಬೋದು, ಅವು ಕೂಡ ಹಾಳಾಗಿ ಹೋಗ್ಬಿಡ್ತಾವೆ. ಅದ್ರ ಜೊತೆಗೆ ಮಣ್ಣಿನ ರಚನೆ ಏನಿರ್ತೈತಲ್ಲ, ನೀರು ಹಿಡಿಯುವಂಥ ಒಂದು ಶಕ್ತಿ ಇರ್ಬೋದು, ನೀರು ಬಸಿಯುವಂಥ ಒಂದು ಶಕ್ತಿ ಇರ್ಬೋದು, ಪೋಷಕಾಂಶಗಳನ್ನು ಕೊಡುವಂಥ ಒಂದು ಶಕ್ತಿ ಇರ್ಬೋದು, ಎಲ್ಲ ಸಂಪೂರ್ಣವಾಗಿ ಹಾಳಾಗಿ ಬಂಜೆಯಾಗಿ ನೆಲನೂ ಬಂಜೆ ಆಗ್ತದೆ. ಅದ್ರ ಜೊತೆಗೆ ನೀವೇನೀಗ ಹೇಳಿದ್ರಲ್ಲ ಈ ಒಂದು ಸಮಸ್ಯೆ, ಇದು ಕೂಡ ಜಾನುವಾರುಗಳಲ್ಲೇ ಆಗಿರ್ಬೋದು, ಕುರಿ ಆಡುಗಳಲ್ಲೇ ಆಗಿರ್ಬೋದು, ಯಾವ ಮೇವು ತಿಂತಾವ ಅವುಗಳಲ್ಲಿ ಇದು ಸಮಸ್ಯೆ ಉದ್ಭವ ಆಗೇ ಆಗ್ತದೆ. ಅದಕ್ಕೆ ಈ ವಿಚಾರದ ಕಡೆ ನಮ್ಮ ರೈತ ಬಾಂಧವರೆಲ್ಲ ಗಮನ ಕೊಡಬೇಕು. ವಿಶೇಷವಾಗಿ ಎಲ್ಲಿ ಸಾಧ್ಯದ ಅಂಥ ಪ್ರದೇಶದೊಳಗೆ ನಾವು ಕಳೆನಾಶಕಗಳನ್ನು ಉಪಯೋಗ ಮಾಡಲಾರ್ದೆ ಸಾಧ್ಯ ಆದಷ್ಟು ಕೈಯಿಂದ ಕಳೆ ತೆಗೆಯುವಂಥದ್ದು ಅಥವಾ ಕೂಲಿಯಾಳುಗಳನ್ನು ಉಪಯೋಗ ಮಾಡಿಕೊಂಡು ಕಳೆ ತೆಗೆಯುವಂಥ ಒಂದು ಕೆಲಸವನ್ನು ಮಾಡಬೇಕು. ಇದು ಭಾಳ ಒಳ್ಳೆಯ ವಿಚಾರ ತಾವು ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಇದನ್ನು ನಿಮ್ಮ ಸುತ್ತಮುತ್ತಲ ರೈತರಿಗೆ ಇದ್ರ ಬಗ್ಗೆ ಏನಾದರೂ ತಾವು ಹೇಳಿರಿ? ಹೇಳಿವಿ ಸರ್. ನಮ್ಮ ಫ್ರೆಂಡ್ ಸರ್ಕಲ್ ಕೇಳ್ತಾರೆ ಸರ್, ಆಜುಬಾಜು ಮಂದಿ ಕೇಳಲ್ಲ, ಫ್ರೆಂಡ್ ಸರ್ಕಲ್ ನಾವು ಆಗಿದ್ದು ಘಟನೆ ಕೇಳಿದ್ರೆ ನಮ್ಮ ಅವ್ರಿಗೆ ಇದ್ದವ್ರಿಗೆ ಹೇಳೇವ್ರಿ. ಹಿಂಗೆ ಅವ್ರಿಗೆ ಇವ್ರಿಗೆ ಹೇಳಿದ್ರೆ ಯಾರು ಸ್ವಲ್ಪ ಹ್ಞೂ ಅತ್ತಾರೆ ಸರ್. ಮತ್ತು ಅವರು ಅದನ್ನ ನಾವೇನು ಮಾಡ್ತೀವಿ, ಕುಲ್ಲಾ ಜಾಗ ಎಲ್ಲಿ ಅನಿಸತಿ ಒಂದಿಟ್ಟು ಆದಷ್ಟು ತ್ರಾಸ ತೊಗೊಂಡು ಅಲ್ಲಿ ಸರ್ಕಾರ ಹುಲ್ಲು ಹಚ್ಚೋದು, ಅಲ್ಲಿ ಯಾವುದೋ ಒಂದು ಗಿಡಗಂಟೆ ಅಲ್ಲಿ ಅಲ್ಲಿ ನಡೆಸ್ಬೇಕ್ರಿ, ಅಂದ್ರೆ ಕಸ ಆಗಂಗಿಲ್ಲ ರೀ. ನಾವು ಆದಷ್ಟು ನಮ್ಮ ಒಡ್ಡ ಒಬ್ಬರಿ ಒಂದ್ಸಲ ಕೆತ್ತಕೊಂಡು ಆಮೇಲೆ ಅದು ಕಟ್ಟು ಏನಾರ ಒಟ್ಟಲ್ಲಿ ಆಕಾರ ಮಾಡ್ತಿರ್ಬೇಕ್ರಿ, ಅಂದ್ರೆ ಕಸಗಳು ಆಗಂಗಿಲ್ರಿ ಭೂಮಿಗಳು. ನಾವು ಮೇವು ಈಗ ಸರ್ಕಾರಿ ಹುಲ್ಲು ಇರುತ್ತೆ, ಎಲ್ಲಿ ಜಾಗ ಕಮ್ಮಿ ಹತ್ತಿ ಕರಿಕಿನ್ನಿ ಹೊಡಿಬೇಕಂತಿರ್ತಲ್ಲ ಸರ, ಅಲ್ಲಿ ಸರ್ಕಾರ ಹುಲ್ಲು ಹಚ್ಕೊಂಡ್ಬಿಡಿದ್ರು, ಅದಕ್ಕೆ ಕೆತ್ತಿ ಒಂದ್ಸಲ ಸರ್ಕಾರ ಹುಲ್ಲು ಹಚ್ಕೊಂಡ್ಬಿಟ್ರೆ ಜಡ್ಕೆ ಹೊಡಿತೀವಿ, ನಾಲ್ಕೈದು ವರ್ಷ ಆರಾಮ ಬರ್ತದೆ ಸರ್. ನಮಗೆ ನಾವು ಒಟ್ಟು ಮಾಡ್ತೀವಿ ಒಟ್ಟು ಎಲ್ಲಿ ಭೂಮಿ ದಾರಿದಂಡೆಗೆ ಅಲ್ಲಿ ನಮ್ಮ ಒಡ್ಡು ತುಳಿ ಅಲ್ಲಿ ಎಲ್ಲ ಕಡೆ ರೀ. ನಮ್ಮ ಕರಿಕಾಗಲ್ಲಿ ಕರಿಕಿ ಅಂತಲ್ಲಿ ಹಚ್ಬಿಟ್ರು ಸರ್, ಕರಿಕಿನೂ ಹೇಳಂಗಿಲ್ಲ ಸರ್, ಒಟ್ಟು ಯಾವುದು ಕಸಗಡ ಹೇಳಂಗಿಲ್ಲ. ಸರ್ಕಾರ ಹಚ್ಚಿ ನಮ್ಮ ದನಗಳು ಬದುಕುತ್ತವೆ ರೀ, ಈ ಕಡೆ ನಮಗೆ ಎಣ್ಣೆ ಹೊಡೆದು ಅವಶ್ಯಕತೆನಲ್ಲ ರೀ, ಈ ಕಡೆ ಹಾಲು ನಕ್ಕವ್ರಿ ಎಲ್ಲ. ನಮ್ಗೆ ದನಗಳು ಹೆಚ್ಚತ್ತಿ ಕಟ್ಟೋದ್ರಿಂದ ರೀ ನಮ್ಮ ಭೂಮಿಗೆ ನಮ್ದು ತಿಪ್ಪೆ ಗೊಬ್ಬರ ಹಾಕೋದು ಅನುಕೂಲ ಆಕದ್ ರೀ. ನಾವು ಸರ್ಕಾರ ಗೊಬ್ಬರ ಭಾಳ ಕೊಂಡು ತರೋದು ಕಮ್ಮಿ ಮಾಡೇವ್ ರೀ. ಈಗ ನಾವು ಎಷ್ಟು ಸರ್ಕಾರ ಹುಲ್ಲು ಹಚ್ಚಿ ನಾವು ಎಷ್ಟು ಇದು ಮಾಡ್ತೀವಿ ಅಷ್ಟು ಮೇವು ಉಳಿತಾಯ ಆಕತಿ ಸರ್, ನಾವು ತಿಪ್ಪಿ ರೆಡಿ ಆಕತಿ, ನಮ್ಗೆ ಗೊಬ್ಬರ ರೆಡಿ ಆಕತಿ ನಮ್ಮಲ್ಲಿ. ಅದನ್ನು ಓದ್ ಭೂಮಿಗೆ ಹಾಕ್ತೀವ್ರಿ, ನಮ್ಗೆ ಭೂಮಿಗೆ ಎಣ್ಣೆನೂ ಭಾಳ ಸ್ಪ್ರೇ ಮಾಡಂಗಿಲ್ಲ ರೀ, ಸರ್ಕಾರ ಗೊಬ್ಬರ ಭಾಳ ಒಗೆಯಂಗಿಲ್ಲ ರೀ. ಸುಮ್ ಮನೆಯವರು ನಮ್ಮ ಹಿರಿಯರ ಒತ್ತಿಗೆ ಪೂರ್ವಕವಾಗಿ ಒಗಿತೀವಿ ರೀ, ಸುಮ್ ಒಟ್ಟು ಒಗೆದೇವ ನಂಗೆ ಅವ್ರ ಕಣ್ಣಿಗೆ ಕಾಣಲಿ ಅಂತೇಳಿ ನಾವು ಅಂದ್ರೆ ಸರ್ಕಾರ ಗೊಬ್ಬರ ಭಾಳ ಯೂಸ್ ಕಮ್ಮಿ ಮಾಡ್ತೀವಿ. ಅವ್ರಿಗೆ ಹೇಳ್ಬೋದಲ್ಲ, ನೀವು ಮನೆಯವ್ರಿಗೆ ಹೇಳ್ಬೋದಲ್ಲ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಬಾರ್ದು ಅಂಥೇಳಿ. ಅವ್ರಿಗೂ ಒಂದು ತಿಳಿಸ್ಕೊಟ್ರಪ್ಪ ಅಂತಂದ್ರೆ ಅವರಿಗೂ ಹೌದಲ್ಲ ನೀವು ಹೇಳೋದು ಬರೋಬ್ಬರಿ ಅದ ಅಂತ ಅನಿಸ್ತದೆ. ಅವರಿಗೆ ಅನಿಸ್ತದೆ ಸರ್, ಆಜುಬಾಜಿನವ್ರು 10 ಪಾಕೆಟ್ ಒಗಿತಿರ್ತಾರೆ ಸರ್, ಇಲ್ಲರಿ ಅವ್ರಿಗೆ ಮನೆಯವ್ರಿಗೆ ಅದ 10 ಪಾಕೆಟ್ ಒಗಿತಾರೋ, ನೀವು 4 ಪಾಕೆಟ್ ಒಗಿರ್ತಾರೆ ಅವ್ರು. ಹಿಂಗೆ ಅವ್ರು ಏ ಅವ್ರು 3 ಪುಟ್ಟಿನ ಸಾಲ ಕಬ್ಬು ಕೊರೆಯತ್ತಾರ, ನೀವು 8 ಪುಟ್ಟಿನ ಕಾಲು ಕೊಡಿದ್ರೆ ಹೊಲ ಮಾಡ್ತೀರಂದ್ರಿ ಸರ್. ನಮಗೆ ಈಗ 4 ವರ್ಷನಾಗ ಅವ್ರು ಇಂಪ್ರೂವ್ ಆಗಿದ್ದು ನಾವು ಇದು ನೋಡಿ ಅವ್ರು ನಮಗೆ ಏನು ಹೇಳೋದು ಬಿಟ್ಬಿಟ್ರಿ ಸರ್. ಈಗ ಅವ್ರು ಏನಂದ್ರಿ, ನಾವು ಹೊಲದಾಗ ಏನು ಆಟ ಮಾಡಬೇಡ್ರಿ, 2 ಸಾಲ ಕೊರಿ ಅಂದ್ರೆ ಹಿರಿಯರ ಮನೆಯಾಗ್ರಿ, 8 ಪುಟ್ನ ಮತ್ತೆ ಅದು ಭಯಂಕರ ಹಿಂಬಾಗಿಬಿಡ್ತೀರಿ. ಅದ್ರೊಳಗೆ ಅವ್ರು ಆದಾಯ ಬರೋದು ನೋಡಿ ಅವ್ರ ಗಾಬಾಗ್ಬಿಟ್ಟಾರೆ ಸರ್. ಮತ್ತೊಬ್ರಿಗೆ ಹೇಳ್ತಾರೆ ರೀ ಈಗ ಅವ್ರ ಈಗ ಮೊದಲು ಬೇಯವ್ರಿ. ಈಗ 4 ಫುಟ್ ಇದ್ದದನ್ನು ನೀವು 8 ಫುಟಿಗೆ ಬಂದ್ರಿ, ಇದು ಹೆಂಗೆ ನಿಮಗೆ ಬದಲಾವಣೆ ಹೆಂಗೆ ಮಾಡಬೇಕು ಅಂತ ಅನಿಸ್ತು? ಇಲ್ಲ ಕಡಿಮೆ ಆಗ್ತದೆ ಇದು, ಇದರಿಂದ ನಾವು ಹೆಚ್ಚಿಗೆ ಬಂದೀವಪ್ಪ ಅಂತಂದ್ರೆ ಹೆಚ್ಚಿಗೆ ಇಟ್ಟಿವಿ ಅಂತಂದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಹೆಂಗೆ ತಿಳ್ಕೊಂಡ್ರಿ ಸರ್? ನಾವು ಅವಾಗ ಏನು ಮಾಡಿದೇವ್ರಿ, ಈಗ ಮೊದಲು ನಮ್ಮ ಮನೆಯಲ್ಲಿ ಹಿರಿಯರು 3 ಫುಟ್ ಕೊರಿತಿದ್ರು ರೀ, 3 ಫುಟ್ ಕೊರೆಯನ ಏನು ಮಾಡಿದೀವಿ ರೀ, ಆಮೇಲೆ 4 ಫುಟ್ ಕೊರೆದ್ರೆ ಹಿಂಬಕತ್ತಿ. ಅವಾಗ 4 ಫುಟ್ ಕೊರೆಯನ ಏನಾಗ ಸ್ತ್ರೀ ಗಳೇಕ್ಕೆ ಅನುಕೂಲ ಆತ್ರಿ, ಸಣ್ಣ ಗಾಡಿ ಟ್ಯಾಕ್ಟರ್ಗಳು ಬಂದಿದ್ದು ರೀ ಹೊಡೆಯಕೋತ. ಅವಾಗ ಅವನ್ನ 3 ಫುಟ್ ಕೊರೆದಾಗ 4 ಟನ್ ಬಿತ್ತು ರೀ, 4 ಫುಟ್ ಕೊರೆದಾಗ 4 ಟನ್ ಬತ್ತು ರೀ. ಅಲ್ಲೇ ನಾವೇನು ಮಾಡಿದೀವಿ ರೀ, ಮನೆಯಾಗ ನಮ್ಮ ಮನಾಡ್ದಾರೆ ರೀ, ಮಾತಾಡಕ್ಕೆ ಒಂದು 5 ಫುಟ್ ಕುರಿನೂ ಏಟು ಬೀಳ್ತದತ್ತೆ, ಸುಮ್ಮ 1 ಎಕರೆ ಟ್ರೈ ಮಾಡಿದ್ದೀವಿ ನಾವು, ಮತ್ತು 4 ಟನ್ ಬಿತ್ತು ರೀ ಅದು. ಆಮ್ಯಾಗ ಗೊತ್ತಾದ್ರೆ ನಾವು 5 ಫುಟ್ ಕೊರೆದಾಗ ಒಳಗೆ ಸಣ್ಣಂಗಿ ಕ್ರಾಸ್ ಬೆಳೆ ಮಾಡಿದ್ದೀವಿ ರೀ, ಒಳಗಟ್ಟು ಮೇವು ಹಾಕೋದು ಅದನ್ನ ಇದನ್ನು ಏನೇನು ಬೆಳೆ ತಗೊಂಡ್ರೆ ಒಂದು ಬೆಳೆ ಬರ್ತೀರಿ ಅದ್ರೊಳಗೆ. ಆಮೇಲೆ ನಾವು ಏನು ಮಾಡಿದ್ದೀವಿ ರೀ, ಹಿಂಬಾಲ್ತಿ ಮಾಡಿದರೆ ಇದ್ರೊಳಗೆ ಬೆಳೆ ಬರ್ತಂದು ಗೊತ್ತಾತ್ರಿ ನಮಗೆ. ಅಲ್ಲಿದ ಗೊತ್ತಾಗ ಏನು ಮಾಡಿದ್ದೀವಿ ರೀ, 8 ಫುಟ್ ಕೊರೆದ್ಬಿಟ್ಟೆ ರೀ. 8 ಫುಟ್ ಕೊರೆದಾಗ ರೀ ನಾವು 4 ಎಕರೆ ಏನು ಉತ್ಪನ್ನ ಮಾಡ್ತೀವಿ ಅಂದ್ರೆ 8 ಎಕರೆ ಉತ್ಪನ್ನ ತಗೊಟ್ಟು ನಮ್ಗೆ ಲಾಭಾಂಶ ಬರಾಕತ್ತೆ. ಅವಾಗ ತಿಳ್ಕೊಂಡ್ಬಿಟ್ಟೆ ನಾವು ಇದ್ರೊಳಗೆ ಲಾಭ ಐತೆ ಅಂತೇಳಿ ನಮ್ಮ ಇನ್ನಂತರ ರೈತರಿಗೆ ಹೇಳಿದ್ರಿ, 4 ಮಂದಿ ದೋಸ್ತುಗಳಿಗೆ, ನಮ್ಮ ಆಜುಬಾಜು ಅವ್ರಿಗೆ 4 ಮಂದಿ ಹೇಳಿದೇವ್ರಿ, ಏ ಇಲ್ರಿ ನಾವು ಮಾಡಂಗಿಲ್ರಿ ಅಂದ್ರೆ ಅವರು. ನೋಡ್ರಿ ನಿಮ್ಮ 4 ಟನ್ ಕಬ್ಬು ಬೆಳೆದೈತೆ ಅಂದ್ರೆ ನೀವು ನಮ್ಮ ಮ್ಯಾಗ ವಿಶ್ವಾಸ ಇಡ್ರಿ. ಅವ್ರು ಏನು ಮಾಡಿದ್ರಿ, ನಿಮ್ಮ ವಿಶ್ವಾಸ ಐತ್ರಿ ಹಸ್ತೇವ್ರಿ ಅಂದ್ರೆ ಅವ್ರನ್ನ 8 ಫುಟ್ ಸಾಲ ಕಬ್ಬು ಕೊಡ್ತಿದ್ರಿ ಹಚ್ಚಾಕ್ರಿ, ಅವ್ರ ಹೊಲಕ್ಕೆ ಹೋದೇವ್ರಿ ನಮ್ಮ ಮಗದಿ ಕಾಸು ತೋರಿಸ್ರಿ ಹೇಳಿದೇವ್ರಿ. ನೀವು 8 ಫುಟ್ನ ಸಾಲ ಕಬ್ಬು ಕೊರೆದ್ರಿ ಅಂದ್ರೆ 4 ಫುಟ್ನ ಅಂದ್ರೆ ಕೊರೆದ್ರಿ ಈಗಾಗಲೇ. ಅವಾಗ ಏನು ಹೇಳಿದ್ರಿ, ನಾವು 8 ಫುಟ್ ಕಬ್ಬು ಸಾಲ ಹಚ್ಚಿರಿ, ಅದನ್ನ 4 ಟನ್ನಿಗೆ ಕಂಬ ಇತ್ತು ನಾವು ಹಾಕೊಡಿ ಜಾಬ್ದಾರಿ ನಮ್ದು ತಿಳಿದೇವ್ರಿ. ಹಿಂಗೆ ಐತಿರಿ ಅಂದ್ರೆ ನಿಮ್ಮ ಧೈರ್ಯದ ಮ್ಯಾಗ ನಿಮ್ಮ ಅಕೌಂಟಿಗೆ ನಿಮ್ಮ ಹೆಸರಲ್ಲಿ ನಮ್ಗೆ ಕಬ್ಬು ಕಳಿಸ್ತಿಡ್ತೀವಿ ಅಂತ ಅವ್ರಿಗೆ ವಿಶ್ವಾಸ ಹೇಳಿದೇವ್ರಿ. ಒಟ್ಟು ನಂಬಕ್ತಾ ಇರೋದಿಲ್ಲ ರೀ ಅವರು. ಅಲ್ಲದೆ ಏನು ಮಾಡಿದ್ರಿ ಸರ್, ಅವ್ರಿಗೆ 4 ಫುಟ್ ಸಾಲ ಕಬ್ಬು ಕೊಡಿದ್ರಿ, 8 ಫುಟ್ ಮಾಡಿ ಕಬ್ಬು ಹಚ್ಚಿದ್ರಿ, ಕಬ್ಬು ಹಚ್ಚದೊಳಗೆ ತಮಾಟಿ ಹಚ್ಬಿಟ್ರಿ ಸರ್ ಅವರು. ತಮಾಟಿ ಚೆನ್ನ ಎಕರೆಗೆ 2 ಲಕ್ಷ ರೂಪಾಯಿ ತಮಾಟಿ ತೆಗೆದ್ರಿ ಅವ್ರು. 1 ಎಕರೆ ಇದೆ ಸರ್, ಈಗ ಮಾತಾಡೋದು ನಾವು 4 ಎಕರೆ ಅವ್ರು ಸಾಲ ಕೊಡ್ತಿದ್ರಿ, ಇನ್ನು 2 ಲಕ್ಷದಂಗೆ ತೆಗೆದ್ರಿ, 2 ಲಕ್ಷ ರೂಪಾಯಿ ಉತ್ಪನ್ನ ತಗೊಂಡ್ರಿ, ಹೊಳೆ ತೆಗೆದು ಅದ ರೊಕ್ಕ ಆದಾಯ ಬಂದಿದ್ದು 1 ಲಕ್ಷ ರೂಪಾಯಿ ಬರೀ ಅವ್ರ ತಿಪ್ಪಿ ಗೊಬ್ಬರ ಅವ್ರ ಮನಸ್ಸಿಗೆ ಬಂದಿದ್ದು ಖರ್ಚು ಮಾಡಿಬಿಟ್ರಿ ಸಾವಯವದಾಗ ಅವರು ರೀ. ಹೊಳೆ 60 ಟನ್ ಎಕರೆಗೆ ಕಬ್ಬು ಬಿತ್ತರಿ ಅವ್ರು. 20 ಟನ್ ನಮಗೆ ಕಳಿಸಿರಲಿಲ್ಲ ತಂದೆಯವ್ರಿ, ನಾವು ಹುಡುಗಾಟ ಮಾಡಿದ್ರಿ ಸರ್ ಅವ್ರಿಗೆ. ಇಲ್ಲರಿ ನೀವು ಇದನ್ನ ಮಾಡೋದ್ರಿಂದ ನಮಗೆ ಭಾಳ ಲಾಭ ಅನಿಸ್ತಿ, ನಾವು ಇಂಥ ಇಂಪ್ರೂವ್ ಆಗುವಂಥ ಚಾನ್ಸನ್ ಕಾಣ್ತೀವ್ರಿ, ಇಂಥದ್ದು ಮಾಡೋದ್ರಿಂದ ಭಾಳ ಒಳ್ಳೆಯದು ತಿಳಿದ್ರಿ ಅವರು. ಈಗ ನೋಡಿರಿ ಸರ್, ನನಗೆ 1 ಎಕರೆಗೆ ರೀ 2 ಲಕ್ಷ ರೂಪಾಯಿ ತಮಾಟಿ ತೊಗೊಂಡ್ರಿ ಸರ್ ಅವರು. 60 ಟನ್ ಕಬ್ಬು ಅಂದ್ರೆ ರೀ, ಅವ್ರು ಮೊದಲು 40 ಟನ್ ಕಬ್ಬು ಬೀಳ್ತೈತ್ರಿ ಸರ್, ಮತ್ತು 60 ಟನ್ 20 ಟನ್ ಕಬ್ಬು ಹೆಚ್ಚಾತ್ರಿ, 2 ಲಕ್ಷ ರೂಪಾಯಿ ಉತ್ಪನ್ನ ಬತ್ತರಿ ಅವ್ರಿಗೆ. ಅವ್ರ 2 ಲಕ್ಷ ರೂಪಾಯಿ ಉತ್ಪನ್ನದಾಗ ರೀ 1 ಲಕ್ಷ ರೂಪಾಯಿ ಖರ್ಚು ತೆಗೀನ್ರಿ ನಾವು, ತಮಾಟಿ ಬತ್ತು ಎಲ್ಲ ಬತ್ತರಿ. 20 ಟನ್ನಿಂದ ಕಬ್ಬಿಂದ ಹೆಚ್ಚಾತ್ರಿ, 1 ಲಕ್ಷ ರೂಪಾಯಿ ತಮಾಟಿ ಸಿಗ್ತಾರ. ಎಲ್ಲ ಖರ್ಚು ವರ್ಸ್ ತೆಗ್ದು ಯಾರು ನಮ್ಗೆ 2 ಲಕ್ಷ ರೂಪಾಯಿ ಯಾರು ಕೊಡ್ತಾರೆ ಸರ್ 1 ಎಕರೆ ಅಂದಲ್ಲ, 10 ಸಾರಿ ಕೊಡೋದಾಗಲ್ರಿ ಯಾರಿಗೆ. ನಮ್ದು ಹಂಗಾಗಿದೆ ಸರ್, ಹಂಗಾಗಿ ನಮ್ಗೆ ಲಾಭ ಅನಿಸೈತ್ರಿ ಸರ್. ಹಿಂಗೆ ರೈತರು ಎಲ್ಲರೂ ಹಿಂಗೆ ಮಾಡಿದ್ರೆ ಭಾಳ ಚಲೋ ಅಂತ ಅನಿಸ್ತದೆ ಸರ್. ಈಗ ನಿಮ್ಮ ಸುತ್ತಮುತ್ತಲ ರೈತರು ಏನಿದ್ದಾರೆ, ಈಗ ನೀವು ಮಾಡಿದಂಥ ಪ್ರಯೋಗ ನೋಡಿದಾರ ಅವ್ರು ಸುತ್ತಮುತ್ತಲ ಎಲ್ಲರೂ ನೋಡಿದ್ದಾರೆ, ಅದನ್ನು ಕೆಲವರು ಬದಲಾವಣೆ ಮಾಡ್ಕೊಂಡಿರ್ಬೋದು, ಇನ್ನು ಸಾಕಷ್ಟು ಜನ ಇದ್ರ ಬಗ್ಗೆ ಆಸಕ್ತಿ ತೋರಿಸಿ ತಮ್ದು ಏನಾದ್ರು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಕೃಷಿ ಒಳಗೆ? ಹಾಂ, ಮಾಡ್ಕೊಳ್ಳೋದು ಸರ್. ಈಗ ಒಂದು 4 ಮಂದಿ ಮಾಡಿದ್ದಾರೆ ಸರ್, ಈ ಸಲ ಏನಂತಾರೆ, ನಾವು ಕಬ್ಬು ತೆಗೆದು ನಿಮ್ಗೆ ನೋಡಿ ನಾವು ಮಾಡಕತ್ತೀರಿ, ನಮ್ಗೆ ಒಟ್ಟು ಹೆಲ್ಪ್ ಹೇಳಕತ್ತೀರಿ ಅಂತ ನಾವು ಹೇಳಿವ್ರಿ ಸರ್ ಅವ್ರಿಗೆ. ಹೆಲ್ಪ್ ಹೇಳಿ ಹಿಟ್ ಮಾಡ್ಯಾರ ಸರ್. ನಾವು ಈಗ ಇಟ್ಟು ಹೇಳ್ಬೇಕಂದ್ರೆ ನಾಲ್ಕೈದು ಮಂದಿ ಕಬ್ಬು ತೆಗಿಯೋಣ ಹಚ್ಚಾರ್ದಾರ ಸರ್. ಈಗ ನಮ್ಮ ಆಜುಬಾಜು ಬಂದ್ರಿ. ಈಗ ನೀವು ಕಬ್ಬಿನ ಅವಧಿ ಒಳಗೆ ಮೂರು ಬೆಳೆ ಕೆಲವೊಮ್ಮೆ ತೊಗೊಂಡ್ರಿ, ಎರಡು ಬೆಳೆ ಕೆಲವೊಮ್ಮೆ ತೊಗೊಂಡ್ರಿ. ಈ ಬೆಳೆ ಅವಧಿ ಸಣ್ಣ ಸಣ್ಣ ಬೆಳೆಗಳನ್ನು ಹೆಚ್ಚಿಗೆ ಬೆಳೆದು ಇನ್ನೂ ನಾವು ಹೆಚ್ಚಿನ ಸಂಖ್ಯೆಯ ಬೆಳೆಗಳನ್ನು ತೊಗೊಳ್ಬೋದು ಹೆಂಗೆ, ಅದನ್ನು ಏನಾದರೂ ಮಾಡಿರಿ? ಅದನ್ನು ಮಾಡಿರೋ ಸರ್. ಇದು ಕಲಂಗಡಿ ಮಾಡಿರೋ ಸರ್, ಹೊಳ್ಳಿ ಕ್ಯಾಬೇಜ್ ಮಾಡಿರೋ ಸರ್, ಈ ಉಳ್ಳಾಡಿ ಸ್ವಲ್ಪ ಲೇಟ್ ಆಕತ್ತೆ ಸರ್, ಉಳ್ಳಾಡಿ ಗೊಂಜಾಳ ಲೇಟ್ ಆಕತ್ತೆ ಸರ್. ನಮ್ಗೇನರ ನಮ್ಮ ಮಾಡೋ ನಮ್ಗದ್ದು ಆಗ್ಲಿಕ್ಕಂದ್ರೆ ಗೊಂಜಾಳ ಹಾಕ್ಬಿಡು ಸರ್. ಎಂಟು ಪುಟ್ ಇರ್ತೈತ್ರಿ, ಒಳಗೆ ಬಿತ್ತು ಮಿಷನ್ ಬರುತ್ತೆ, ನಾವೇ ಕೈಗಾಳು ಹಾಕ್ಬೇಕತ್ತೆ ಏನೇನಾಗಲ್ರಿ. ತಾನೇ ಸಾಟಿ ಬರೀ ನಾವು ಒಂದು ಬೀಜ ಹಾಕಿಬಿಟ್ರೆ, ಬೀಜ ಗೊಬ್ಬರ ಹಾಕಿಬಿಟ್ರೆ ತಾನಾಗ ಗಳೆ ಹೊಡೆದು ನಾವು ಗಳೆ ಹೊಡೆದು ಇಡಿದ್ರು ಸರ್, ತಾನೇ ಬಿತ್ತು ಹೋಗಿಬಿಡುತ್ತೆ ಸರ್. ಬರೀ ನೀರು ಹಾಲಿನ ಮಡಿ ಇರ್ತೈತ್ರಿ, ಬರೀ ನೀರು ಬಿಡುತ್ತೆ ಸರ್. ನಾವು ಕಬ್ಬಿಗೆ ತೊಗೊತೈತಿ, ಈ ಕಡೆ ಗೊಂಜಾಳಕ್ಕೆ ಹೋಗತ್ತೆ. ನಾವೇನು ಡ್ರಿಪ್ ಮಾಡ್ಬೇಕತ್ತೆ ಏನಿಲ್ಲರಿ, ಏನೂ ಇಲ್ಲರಿ. ಅದ್ರೊಳಗೆ ಬರೀ ನಾವು ಈಗ ಇಲ್ಲಿ ಬಟ್ ಡ್ರಿಪ್ ಮಾಡೋದವ್ರು ಇರ್ತಾರೆ ಸರ್. ಅದ್ರೊಳಗೆ ಎಂಟು ಪುಟ್ಟಿನ ಸಾಲು ಕಬ್ಬು ಕೊರಿದ್ರಿ, ಒಳಗೆ ಕಬ್ಬು ತುಳ್ಕೊಳಿದ್ರಿ, ಇದನ್ನು ಹಾಲಿನ ಮಡಿ ಮಾಡಿ ಉಳ್ಳಾಡಿನ ಹಚ್ಕೋಬೋದ್ರಿ. ಡ್ರಿಪ್ ಮಾಡಲು ಎಷ್ಟು ಮಿಟ್ರು ಅದಾವ್ರಿ, ಡ್ರಿಪ್ ಮಾಡಿ ಬರ್ತಾವ್ರಿ. ಡ್ರಿಪ್ ಮಾಡಿದ್ರೆ ಅದಟ್ಟು ಆದಾಯ ಹೆಚ್ಚಾಕತ್ರಿ. ಯಾರ ಥರ ಬೆಳೆ ಬರ್ತೈತ್ರಿ, ನಾವು ಏನ್ರಿ ಕಾಯಿಪಲ್ಲೆ ಮಾಡೋದಾದ್ರೆ ಸ್ವಲ್ಪ ಡ್ರಿಪ್ ಹೆಚ್ಚಿಗೆ ಬೇಕು ಸರ್. ನಿಮ್ಮ ಮ್ಯಾಲೆ ನೀರು ಬೇಕು ರೀ, ಅದಕ್ಕೆ ಸ್ವಲ್ಪ ಡ್ರಿಪ್ಪಿನ ಮ್ಯಾಗ ಅಂದ್ರೆ ನಾವು ಒಂದು ಪ್ರಮಾಣ ನೀರು ಬಿಡ್ಬೇಕಾಗ್ತದೆ ಸರ್. ಇಲ್ಲಿ ಸ್ವಲ್ಪ ಹೆಚ್ಚಕೊಂಬೋಕೆ ಸರ್, ಹೆಚ್ಚಕೊಂಬ ನೀರು ಬಿಟ್ಟು ಅಂದ್ರೆ ಸ್ವಲ್ಪ ಈಗ ರೋಗ ಬರ್ತಾವೆ ಸರ್. ಅದಕ್ಕಂತೇಳಿ ನಾವು ಇಟ್ಟು ಮಾಡ್ಬೇಕಂತೇಳಿ ಇಟ್ಟ ಹೇಳಿದ್ ಸರ್. ರೈತರು ಎಂಟು ಪುಟ್ಟಿನ ಕಬ್ಬು ಸಾಲ ಹಚ್ತಾರೆ ಸರ್, ಅವ್ರಿಗೆ ಆದಾಯ ಹೆಚ್ಚಾಯ್ತು ನೋಡಿ ಸರ್. ಈಗ ಒಕ್ಕಲ್ತನ ಮಾಡುವಂಥ ಒಂದು ಸಂದರ್ಭದೊಳಗೆ ಒಂದೇ ಬೆಳೆ ಬೆಳೆಯುವಾಗ ಏನು ಸರಳ ಅನ್ನಿಸ್ತದೆ, ಈಗ ಮೂರ್ನಾಲ್ಕು ನೀವು ಬೆಳೆ ಬೆಳೀತಾ ಇದ್ದಾಗ ಅಡಚಣೆ ಏನಾದರೂ ಅನ್ನಿಸ್ತದ? ಅಡಚಣೆ ಸರ್ ಭಾಳ ಅಡಚಣೆ ಆಕತ್ತೆ ಸರ್. ಮಾಡ್ಬೇಕ್ರಿ, ಶ್ರಮ ಪಟ್ಟು ನಾವು ಟೈಮ್ ಟು ಟೈಮ್ ಮಾಡ್ಬೇಕ್ರಿ, ಟೈಮ್ಗೆ ಬೆಲೆ ಕೊಡ್ಬೇಕ್ರಿ, ಟೈಮ್ ಟು ಟೈಮ್ ಮಾಡ್ಬೇಕ್ರಿ. ಈ ಕ್ರಾಸ್ ಬೆಳೆ ಮಾಡೋದಂದ್ರೆ ಟೈಮ್ ಟು ಟೈಮ್ ಬೆಳೆ ಮಾಡ್ತಂದ್ರೆ ಈ ಕ್ರಾಸ್ ಬೆಳೆ ಮಾಡ್ಬೇಕು ಸರ್. ನಾ ಇಲ್ರಿ, ನಾ ಯಾವ್ದಳ ಕಬ್ಬು ಕುಡಿದೇವು, ಎರಡು ದಿನ ಬಿಟ್ಟು ನಾವು ಕೊಲಿ ಕಡಿತೀವಿ, ಎಂಟು ದಿನ ಬಿಟ್ಟು ಗಳೆ ಹೊಡಿತೀವಿ, ಎಂಟು ದಿನ ಬಿಟ್ಟು ಒಳಗೆ ಬಿತ್ತನೆ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಸರ್. ಒಂದು ಬೆಳೆ ಬರೋಕ್ರೆ ಒದ್ದಾಡಿದ್ರೆ ಇದ್ರೂ ಫೇಲ್ ಮಾಡ್ತಾರೆ ರೀ, ಅದನ್ನು ಫೇಲ್ ಮಾಡ್ತಾರೆ. ಒಟ್ಟು ಟೈಮ್ ಟು ಟೈಮ್ ಐತ್ರಿ ಸರ್ ಇದ್ರದ್ದು. ಈ ಕ್ರಾಸ್ ಬೆಳೆ ಕಬ್ಬಿನ್ಯಾಗ ಕ್ರಾಸ್ ಬೆಳೆ ಇನ್ನೊಂದು ಬೆಳೆ ತಕ್ಕೋತ್ನಂದ್ರೆ ಟೈಮ್ ಟು ಟೈಮ್ ಮಾಡ್ಬೇಕು ಸರ್ ಮೊದಲು. ಅಂದ್ರೆ ಕಬ್ಬಿನ ಜೊತೆಗೆ ನೀವು ಬೇರೆ ಬೇರೆ ಬೆಳೆಗಳನ್ನು ತಗೊಂಡು ನಿಮ್ಮ ಆದಾಯವನ್ನು ಹೆಚ್ಚು ಮಾಡ್ಕೊಳ್ಬಹುದು. ಸ್ವಲ್ಪ ಶ್ರಮ ಮಾಡಬೇಕಾಗ್ತದೆ, ಒಂದು ನಮ್ಮ ವೇಳೆಯ ಒಂದು ಮ್ಯಾನೇಜ್ಮೆಂಟ್ ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲರಿ ಸರ್, ನಾವು ಮತ್ತೊಬ್ಬರಲ್ಲಿ ಒಂದು ಈಗ ಕಾಲ್ಸಿ ಆಟಾಡೋಕಿರ್ತಾರೆ, ಎಲ್ಲರಿ ಮತ್ತೊಬ್ಬರಲ್ಲಿ ತೆಗೆದುಕೊಕ್ಕಾರ್ರಿ, ಇದ್ದು ಹೊಲ್ಲ ಅಂತ ತೆಗೆದಾಗ್ಬಿಡ್ತಾರೆ. ಈಗ ನಮ್ಮ ಕಬ್ಬು ಕಟಾವು ಮಾಡಿದ ಮತ್ತೊಬ್ಬರ ಹೊಲಕ್ಕೆ ಹೋಗಿ ಕಬ್ಬು ಬಂಡ ಕಡೆ ಹೋಗ್ಕಾರ್ರಿ, ಆ ಮಡ್ಡ ಕುಡಿದ ನಮ್ಮಲ್ಲೇ ಕಡ್ಕೊಂಡು ನಮ್ಮಲ್ಲೇ ಆದಾಯ ಮಾಡ್ಕೊಂಡ್ರೆ ರೀ, ಒಂದು ಎಕರೆದಾಗ ಒಬ್ಬಂತೇಲಿ ಇರ್ಬೇಕಾದ್ರೆ 1 ಲಕ್ಷ ರೂಪಾಯಿ ಇದು ಕೊಡ್ತಾನೆ ರೀ, ಜೀತದಾಳ ಇದ್ರ ರೀ. ನಾವು ಒಂದು ಎಕರೆದಾಗ ಅವನು ಅಂತೇಳಿ ವರ್ಷಗಟ್ಟಲೆ ದುಡಿದೆ ಅಂತ ನಮ್ಮ ಕಬ್ಬಿನಲ್ಲಿ ನಮ್ಮ 40 ಟನ್ ಕಬ್ಬು ಬೆಳ್ಕೊಂಡು ನಾವು 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬೆಳೆ ತಗೋಬೋದು ಸರ್ ನಮ್ಮಲ್ಲೇನೆ ದುಡಿಮೆ ಮಾಡಿರಿ. ಈ ಮತ್ತೊಬ್ಬರಲ್ಲಿ ಹೋಗಿ ದುಡಿದು ನಮ್ಮಲ್ಲೇ ದುನಿಯ ಐತೆ ಸರ್, ನಮ್ಮ ತಿಳುವಳಿಕೆ ನಾವು ತಕ್ಕೊಂಡ ಪ್ರಕಾರ ರೀ. ನಮ್ಮ ಮತ್ತೊಬ್ಬರು ಹೊಲ ಮಾಡ್ಕೋತಿದ್ದೇವೆ ಸರ್, ಅವ್ರು ಸಿಕ್ಕಾಬಿಟ್ಟು ಹೊಲ ಮಾಡ್ಕೋತಿದ್ರೆ ಅಲ್ಲಿ ಏನೂ ಆದಾಯ ಅನಿಸ್ತಿದ್ದಿಲ್ಲ ರೀ ನಮಗೆ. ಅಲ್ಲಿ ಆ ಲಾಗೋಡ್ ಹಾಕ್ತಿದ್ದೇವೆ ರೀ, ಅರ್ಧ ಲಾಗೋಡ್ ಹಾಕಿ ಅವ್ರಿಗೆ ಅರ್ಧ ಕೊಟ್ಟು ನಮ್ಗೆ ಅರ್ಧ ಬಂದು ನಾವು ಅಡ್ಡಾಡಿ ಇಲ್ಲಿ ಆಳ್ಗಿಡ್ತಿದ್ದೀವಿ. ಅಲ್ಲಿ ಈಗ ನಾವೇನು ನೋಡೋರಿ, ಶ್ರಮ ಒಟ್ಟು ಆರಾಮ ಅದೇವ್ರಿ. ಈಗ ಅಕಾಡೆಮಿ ಕಡೆ ಅಡ್ಡಾಡೋದಿಲ್ಲ ರೀ, ಇದು ಆರಾಮ ಐತ್ರಿ. ಆದ್ರೆ ಟೈಮ್ ಟು ಟೈಮ್ ಐತ್ರಿ, ಈ ತ್ರಾಸ ಏನಿಲ್ಲ ರೀ, ದುಡಿಮೆ ಅದು ಭಾಳ ಹೆಚ್ಚಾಗೋದಿಲ್ಲ ರೀ. ಆದ್ರೆ ಟೈಮ್ ಟು ಟೈಮ್ ಮಾಡ್ಬೇಕಿಟ್ಟ ಸರ್. ಈಗ ನಾವು ಚರ್ಚೆ ಮಾಡುವಂಥ ಒಂದು ಸಂದರ್ಭದೊಳಗೆ ತಾವು ಹೇಳಿದ್ರಿ ನೀರು ಸಾಕಷ್ಟು ಅದ ನಮ್ಮಲ್ಲಿ, ಬಾವಿ ನೀರದ, ಬೋರ್ವೆಲ್ ನೀರದ, ಅದ್ರ ಜೊತೆಗೆ ಏನು ಕೆನಲ್ ನೀರು ಅದು ಕೂಡ ಸಾಕಷ್ಟು ಅದ ಅನ್ನುವಂಥ ಮಾತು ಹೇಳಿದ್ರಿ. ಕೆನಲ್ ನೀರಿನಿಂದ ಏನು ನೆಲದೊಳಗೆ ಅದು ಜಿನಗುತ್ತದಲ್ಲ, ಅದರಿಂದ ನಿಮ್ಮ ಒಕ್ಕಲತನದ ಮೇಲೆ ಪರಿಣಾಮ ಆಗ್ತಾ ಇದೆ ಅನ್ನುವಂಥ ಮಾತು ಹೇಳ್ತಾ ಇದ್ರಿ, ಇಳುವರಿ ಸ್ವಲ್ಪ ಕಡಿಮೆ ಆಗುವಂಥದ್ದನ್ನು. ಇದು ಯಾವಾಗ ಗೊತ್ತಾಯ್ತು ನಿಮಗೆ? ನಮಗೆ ಈಗ ಭೂಮಿ ಕಿನಾಲ್ ನೀರು ನಮಗೆ ಮಳೆ ಆದರೆ ಏನು ಅನ್ಸಲ್ಲ ಸರ್. ಕಿನಾಲ್ ನೀರು ಕಟ್ ಆಗೋತಕ್ಕೆ ನಮ್ಮ ಬೆಳೆ ಸದೃಢಿಲ್ಲ ಸರ್. ಕಿನಾಲ್ ಹೋದ 15 ದಿನ ತಿಂಗಳ ಮ್ಯಾಗ ಬೆಳೆಗಳು ಚೇಂಜ್ ಆಗೋತ ಬರ್ತಾವೆ ಸರ್. ಅವಾಗ ನಮಗೆ ಇದು ಕಿನಾಲ್ದ ಇಪ್ಪಟ್ಟು ಅಂತ ಗೊತ್ತಾಗಿದೆ ಸರ್. ಕಿನಾಲ್ ಬಂದ್ಗಳು ಏನು ಮಾಡ್ತೈತೆ ರೀ, ಒಂದು ನೀರು ಏನು ಮಾಡ್ತಾರೆ ರೈತರಿ, ತಮಗೆ ನೀರು ಹಸಟ್ ಹಾಸ್ಕೊಂಡ್ರಿ ತಮ್ಮ ಹೊಲದೊಳಗೆ ಕಬ್ಬಿನೊಳಗೆ ಸಿಕ್ಕಾಬಿಟ್ಟು ತರಬಿಡ್ತಾರೆ. ಮ್ಯಾಗಿನವ್ರ ಅಲ್ಲಿ ಹತ್ರ ಮ್ಯಾಗಿನವ್ಲ ಒಟ್ಟು ಭೂಮಿ ಏರಿದ್ದವ್ರು ಮಾಡಿಬಿಟ್ಟಿರ್ತಾರೆ ರೀ. ಅದು ಬಂದು ಬಾಯಿ ಜಮ ಆಗತ್ತೆ, ನಮ್ಮ ಬಾಯಿ ಜಮ ಆಗಿ ನಮ್ಮ ಭೂಮಿಯಾಗ ನಮ್ಮ ಭೂಮಿ ಇಳುವಿಗಿದಾವ್ರಿ. ಅಲ್ಲಿ ಭೂಮಿಯಾಗ ಅದು ಯಾವತ್ತು ಬಡ್ಡೆಯಾಗ ಕೂತ್ಬಿಡ್ತೈತೆ. ನಾವು ಮ್ಯಾಗ ನೀರು ಬಿಟ್ಟಿದ್ದ ನೀರು ಬಡ್ಡೆಯಾಗ ಜಗ್ಗುವುದಿಲ್ಲ ಸರ್. ಅದು ಹಿಂಗಾಗಿ ನಮ್ಮ ಬೆಳೆ ಇಪ್ಪೇಟ ಅನ್ಸತೈತ್ರಿ ಸರ್ ನಮಗೆ, ನಮ್ಮ ತಿಳುವಳಿಕೆ ಸರ್. ಅದು ಬಡ್ಡೆ ನೀರು ಹೋದ್ರೆ ನಾವು ಬಿಟ್ಟು ನೀರು ತೆಳ ಜಗ್ತೇನೆ ಸರ್, ಅದು ನಮ್ಮ ಭೂಮಿ ನಮ್ಮ ಬೆಳೆಗಳು ಈ ಸ್ಟಾಪ್ ಆಗಿಬಿಟ್ಟಿರ್ತಾವ್ರಿ. ಅದು ಕಿನಾಲ್ ನೀರು ಹೋದ ನಂತರ ರೀ ನಮ್ಮ ಬೆಳೆಗಳು ಉಟಾಣಿಕೆ ಆಗಾಕತ್ತ ಅಂದ್ರೆ ನಮ್ಮ ಕಿನಾಲ್ ಇಪ್ಪೈತೆ ಅಂತ ಗೊತ್ತಾಗತ್ತೆ ಸರ್. ಈ ಒಂದು ವ್ಯತ್ಯಾಸ ನಿಮಗೆ ಗೊತ್ತಾಗಿಬಿಟ್ಟದ? ಹಾಂ, ಗೊತ್ತಾಗೈತೆ ಸರ್. ಕಿನಾಲ್ ನಾವೇನು ಮಾಡಾಕ್ತೀವಿ ಸರ್, ಈಗ ನಮ್ಮ ಬಾವಿಗಳಿಗೆ ನಮ್ಮ ಮಗಳ ಹೊಲದ ಮಗಳ ಬಾವಿಗಳದಾರ ಸರ್, ನಾವು ಕಂಟಿನ್ಯೂ ಕರೆಂಟ್ ಯೂಸ್ ಮಾಡೋದಾಗ್ಬಿಟ್ಟೈತೆ ರೀ. ನಾವು ಮೋಟರ್ ಚಾಲು ಮಾಡಿ ಮಾಡಿ ಮಾಡಿ ಲಳಿ ಕೆಟ್ಟೋದಾಗೈತ್ರಿ. ನಾವು ಬೆಳಿಗ್ಗೆ ಹಸೋದು ಹುಟ್ಟಿ ಬಿಟ್ಟವ್ರಿ, ಈಗ ಲಳಿ ಕೆಟ್ಟೋದು ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮ್ಗೆ. ಬಾಯ ನೀರು ಲಳಿ ಕೆಟ್ಟಿದೆ ಅಂದ್ರೆ ನಮ್ಮ ಭೂಮಿ ಆರ್ದತೆ, ನಮ್ಮ ಕಲ್ಪನೆ ಆಗಿ ನಾವು ಈಗ ಮೋಟರ್ ಚಾಲು ಮಾಡಿ ಮಾಡಿ ಲಳಿ ಕೆಟ್ಟಾಗ್ತೈತೆ ಸರ್. ಲಳಿ ಕೆಟ್ಟರಿಂದ ಭೂಮಿ ಮತ್ತೆ ಆರ್ಗಿ ಬರ್ತದೆ ಸರ್. ನಮ್ಮೆಲ್ಲರಿ ಈಗ ದನ ನಾವು ಟೆಗ್ನ್ಯಾಗ ಪಗ್ನ್ಯಾಗ ನೀರು ನಿಂತಿದ್ದು ಭೂಮಿ ಈ ಬಾಯಿ ಬಳಸೋದ್ರಿಂದ ಭೂಮಿನೂ ಆರಿಕೆ ಬರ್ತದೆ. ನಾವು ಬಾಯಿ ಬಳಸಲಿಕ್ಕೆ ಒಂದು ವಾರ ಚೇಂಜ್ ನೋಡಿರ್ತೇವೆ ರಿ, ಒಂದು ವಾರ ಚಲೋ ಮಾಡ್ಲಿಕ್ಕಂದ್ರೆ ಆ ಭೂಮಿ ಆರಿರಂಗಿಲ್ಲ ಸರ್. ಅದಕ್ಕೆ ನಾವು ಏನು ಮಾಡ್ತೇವೆ, ಕಂಟಿನ್ಯೂ ಕಿನಾಲ್ ಕಟ್ಟಾಗೋದಕ್ಕೆ ಮತ್ತೊಂದು ಲಳಿಗೆ ಹಾಕ್ಬಿಡ್ತೇವೆ ರೀ ನೀರು, ಬಾಯಿಗಳು ನೀರು. ನಮ್ಮ ಅಂತಂಬ್ರು ನಮ್ಮ ಕೂಡ ನಾಲ್ಕು ಮಾಯಿದವ್ರಿ, ಐದೈದು ಮೋಟ್ರ್ ಯಾವತ್ತೂ ಕಂಟಿನ್ಯೂ ಚಲೋ ಇರ್ತಾವ್ರಿ ಆಟೋ ಬಡ್ದಿದ್ದವ್ರು. ಈ ಕೆನಾಲ್ ಸುತ್ತಮುತ್ತಲು ಇರುವಂಥವ್ರು ಈ ಒಂದು ಬದಲಾವಣೆಯನ್ನು ಗಮನಿಸಿದ್ದಾರೆ, ನಿಮ್ಮಂಗೆ ನೀವು ಯಾವ ರೀತಿ ಹೇಳ್ತಾ ಇದ್ದೀರಿ, ಆ ಅನುಭವ ಬೇರೆಯವ್ರಿಗೂ ಆಗ್ಯದ? ಹಿಂಗೆ ಆಗೈತೆ ಸರ್, ಆಗೈತ್ರಿ. ಅವರು ಒಮ್ಮೆ ಚಲೋ ಮಾಡಿರ್ತಾರೆ ರೀ, ಒಮ್ಮೆ ನಮ್ಮ ಮಾತು ಕೇಳಿ ಅವ್ರಿಗೆ ಹೆಂಗೆ ಚಲೋ ಮಾಡ್ತಾನೆ ಸರ್, ಅವರು ಭೂಮಿ ಅವ್ರು ಸಣ್ಣ ಬೆಳೆ ಮಾಡಿದ್ರಂದ್ರೆ ಚಲೋ ಮಾಡಿರ್ತಾರೆ ರೀ, ಮತ್ತೊಂದು ಪೀಕ ಮಾಡಿದ್ರಂದ್ರೆ ಚಲೋ ಮಾಡಿರ್ತಾರೆ ರೀ, ಈ ದೊಡ್ಡ ಕಬ್ಬ ಗಿಬ್ಬ ಮಾಡಿದ್ರಂದ್ರೆ ದೊಡ್ಡ ಬೆಳೆ ರೀ, ಅವ್ರು ಚಲೋ ಮಾಡಿರಿ ಹಂಗೆ ಬಿಟ್ಟಿರ್ತಾರೆ ರೀ. ಆದರೆ ಎಲ್ಲ ರೈತರು ತಿಳ್ಕೊಬೇಕು ರೀ ಇದನ್ನು, ನಾವು ಕಿನಾಲ್ ನೀರು ಏಟ್ ನಮ್ಮ ಭೂಮಿಗೆ ಹಾಸ್ಕೋಬೇಕು, ಹಾಸ್ಕೊಂಡು ಅದನ್ನ ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳ್ಸಂಗಿಲ್ಲ ಸರ್. ಈ ಗಟರ್ ಇರ್ತದೆ ರೀ, ಅಲ್ಲಿ ಹೊಳೆ ಮೇಲೆ ಸಿಕ್ಕಾಬಿಟ್ಟು ಬಿಟ್ಬಿಡ್ತಾರೆ ರೀ, ಬಿಡೋದ್ರಿಂದನೇ ಹಾನಿ ಆಗೋದಂತ ಅನಿಸುತ್ತೆ ಸರ್. ಕಿನಾಲ್ದವ್ರ ಸ್ವಚ್ಛತೆ ಮಾಡ್ತೀನಿ ಅಂತೇಳಿ ಕಿನಾಲ್ ಮೇಗಿನ ಸಾಹೇಬ್ಗಳು ರೊಕ್ಕ ತಿಂತಾರೆ ರೀ, ಒಟ್ಟ ಕೆನಾಲ್ನ ಸ್ವಚ್ಛ ಇರಂಗಿಲ್ಲ, ಒಟ್ಟ ಎಲ್ಲಿ ನೀರು ಬೇಕಾದಲ್ಲಿ ತರ್ಪ್ಕೊಂಡು ನಮ್ಗೆ ತೊಂದರೆ ಮಾಡೋದತ್ತು ರೀ. ಅವು ಅಲ್ಲಿ ಕಟ್ಟಾಗಿರ್ತಾವೆ ಸರ್, ಅವು ಕಿನಾಲ್ ಸ್ವಚ್ಛ ಮಾಡಿರಂಗಿಲ್ಲ ರೀ, ಅದು ನೀರು ಅಲ್ಲಿ ಉಂಗಿ ನಮಗೆ ಬೆಳಿಗ್ಗೆ ಬರಂಗಿಲ್ಲ ರೀ, ಮತ್ತೊಂದು ಬೆಳೆ ಬಿಟ್ಟೊಳಗೆ ಅಲ್ಲಿ ಭೂಮಿಯಾಗ ಉಂಗಿ ನಮ್ಮ ತೆಳಗಿನವ್ರಿಗೆ ತೊಂದರೆ ಮಾಡೋದ ಸರ್. ಕಿನಾಲ್ದವರು ಒಟ್ಟು ಅದನ್ನು ಸ್ವಚ್ಛತೆ ಮಾಡತ್ತಿಲ್ಲ ರೀ, ಕಿನಾಲ್ನಿಂದ ರೊಕ್ಕ ಬರ್ತೈತೆ ರೀ, ದುಡ್ಡು ಬರ್ತೈತೆ ರೀ. ಮ್ಯಾಗ ಅಲ್ಲಿ ಸಾಹೇಬ್ಗಳು ನಮ್ಮ ಕಿನಾಲ್ ನೀರು ಬಿಡು ಸಾಹೇಬ್ಗಳು ಕಿಲಾನ ಅಲ್ಲಿ ಕಿನಾಲ್ ಬರು ಹತ್ತಿರ ಒಂದಿಟ್ಟು ಒಂದು ನಾಲ್ಕು ಮಾರು ತೆಗೆದಿರ್ತಾರೆ ರೀ, ಈ ಕಡೆ ಒಟ್ಟು ಹಂಗೆ ಬಿಟ್ಟಿರ್ತಾರೆ. ಅದು ಏನು ಮಾಡಿರ್ತಾರೆ, ಕಿನಾಲ್ ಮಾಡಿರ್ತಾರಲ್ಲ ಸರ್, ಒಂದು ಹೋದ ಒಂದು ಲಳಿ ಕುಡಿಸಿರ್ತಾರೆ ಕಿನಾಲು ಎಂಡ್ ಮಾಡ್ಬೇಕಾರೆ. ಆ ಎಂಡಿನ ತಕ್ಕ ನೀರು ಹೆಚ್ಚಾಗಿದ್ದ ನೀರು ಎಂಡಿಗೆ ಹೋಗಂಗಿಲ್ಲ ರೀ, ಅದು ಮತ್ತೊಬ್ಬರ ಭೂಮಿಯಾಗ ನಮ್ಮ ಭೂಮಿಯಾಗ ಇಲ್ಲೇ ಹಿಂಗದಿಂದ ಕಿನಾಲ್ ನೀರು ರಿಪೀಟ್ ಆಗದ ಸರ್. ನಮಗೆ ಕಿನಾಲ್ ನೀರು ಅದು ಹರಿದು ಹೋಗೋದ್ರಿಂದ ನಮಗೇನು ಇಪೇಟ್ ಇಲ್ಲ ರೀ, ಆದರೆ ಈ ಕಿನಾಲ್ ಸ್ವಚ್ಛತೆ ಮಾಡಲಿಲ್ಲದ್ರೆ ರೈತರಿಂದ ಇಪೇಟ್ ಆಗದ ಸರ್. ಈರಪ್ಪವ್ರೆ, ಈಗ ಒಂದು ಲೆಕ್ಕ ಹೇಳಿದ್ರಿ, ಕಬ್ಬು ಒಂದೇ ಬೆಳೆಯೋದಕ್ಕೆ ಮತ್ತು ಕಬ್ಬಿನ ಜೊತೆಗೆ ಈಗೇನು ಬೆಳೆಗಳನ್ನು ಹೇಳಿದ್ರಿ, ಎಷ್ಟು ವ್ಯತ್ಯಾಸ ಆಗ್ತದೆ? ಒಂದು ಕಬ್ಬಿಗೆ ಎಷ್ಟು ಆದಾಯ ಬರ್ತದೆ, ಕಬ್ಬಿನ ಒಂದೇ ಬೆಳೆದು ಬರ್ತದೆ, ಉಳಿದ ಬೆಳೆಗಳನ್ನು ಬೆಳೆಯೋದ್ರಿಂದ ಅದಕ್ಕೆ ಅಡಿಷ್ನಲ್ ಹೆಚ್ಚುವರಿ ಆದಾಯ ಬರ್ತದೆ, ಎಷ್ಟು ಬರ್ತದೆ ಅಂತೀರಿ? ಸರ್, ನಾವು ಈಗ 4 ಟನ್ ಕಬ್ಬು ಬೆಳೆದಿದ್ದೀವಿ ಸರ್, ಒಂದು ಎಕರೆಗೆ 4 ಟನ್ ಕಾಯಂ ಒಂದು 10 ವರ್ಷ ಹತ್ತು ಬೆಳ್ಕೊತ ಬರತ್ತಿದ್ದೀವಿ ಸರ್. ಇದನ್ನು 8 ಪುಟ್ ಕಬ್ಬು ಸಾಲು ಕೊರದಿಂದ 4 ಟನ್ ಕಬ್ಬು ಬೆಳೆದೇವೆ ಸರ್, 210 ಪ್ಯಾಕೆಟ್ ಉಳ್ಳಾಡಿ ಬೆಳೆದೇವೆ ಸರ್, ಅಥವಾ ಫಸ್ಟ್ನೇ ಪೀಕ. ಅಲ್ಲಿದ್ದ ಒಂದು 30,000 ರೂಪಾಯಿ ಕ್ಯಾಬೇಜ್ ತೆಗೆದೇವೆ ಸರ್, ಆಮೇಲೆ ಅಲ್ಲಿದ್ದ ಒಂದು 500 ರೀ ತಮಾಟಿ ತೆಗೆದೇವೆ ಸರ್. 3 ಬೆಳೆ ಬರ್ತಾವೆ ಸರ್, 1ನೇ ಕುಳೆಕ್ಕೆ, 2ನೇ ಕುಳೆಕ್ಕೆ, 3ನೇ ಕುಳೆಕ್ಕೆ, 4ನೇ ಕುಳೆಕ್ಕೆ 2 ಬೆಳೆ ಬರ್ತಾವೆ ಸರ್. ಕಂಟಿನ್ಯೂ 4 ಕುಳೆದಾಗ ಫಸ್ಟ್ನೇ ಕುಳೆ 3 ಬೆಳೆ ಬರ್ತಾವೆ ಸರ್. ಅಲ್ಲಿ 3 ಕುಳೆ ಅಂದ್ರೆ 2 ಬೆಳೆ ತಕ್ಕೋಬೋದು ಸರ್. ನಾ ಹೇಳಿಲ್ಲ ರೀ ಇದೀಗ, ಬಟ್ ನಾವು ಜಲ್ದಿ ಕೆಲಸ ಮಾಡ್ಕೋತಿದ್ರೆ ನಾವು ಬೆಳೆ ತಕ್ಕೋಬೋದು ರೀ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ ಅವರಿಗೆ? 9868 9496 9 66. ಆತ್ಮೀಯರೇ, ಈರಪ್ಪವ್ರು ಹೇಳಿದಂಥ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9663 89 4966 ಈ ನಂಬರನ್ನು ತಾವು ಸಂಪರ್ಕ ಮಾಡಿ ಅವ್ರ ಜೊತೆಗೆ ವಿಚಾರ ವಿನಿಮಯ ಮಾಡಿಕೊಳ್ಬೋದು. ಒಳ್ಳೆಯದು ಈರಪ್ಪ ಕುಂಬಾರ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಕಬ್ಬಿನ ಬೇಸಾಯ ಇರ್ಬೋದು, ಅದ್ರ ಜೊತೆಗೆ ಏನು ಮಿಶ್ರ ಬೆಳೆಗಳನ್ನು ಬೆಳೆದು ಆದಾಯವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಲ್ಲ, ಅದರ ಅನುಭವಗಳು, ಅದ್ರ ಜೊತೆಗೆ ನೀರಾವರಿಯಿಂದ ಏನೇನು ತಮಗೆ ಸಮಸ್ಯೆ ಆಗ್ತಾ ಇದ್ದಾವೆ, ಅದನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂಥ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಆತ್ಮೀಯ ಕೇಳುಗರೆ, ಬಬಲೇಶ್ವರ ತಾಲೂಕು ಉಪ್ಪಲ್ದೆನಿ ಗ್ರಾಮದ ಈರಪ್ಪ ಕುಂಬಾರ್ ಅವರಿಂದ ಮಿಶ್ರ ಬೇಸಾಯ ಕುರಿತು ಅನುಭವವನ್ನು ಕೇಳಿದ್ರಿ. ಇವರನ್ನು ಸಂದರ್ಶನ ಮಾಡಿದವರು ಡಾ ಸೋಮಶೇಖರ್ ಎಸ್ರುಳಿ. ರೈತರ ಕಾರ್ಯಕ್ರಮ ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ. ಈಗ ಜನಪದ ಸಂಗೀತ ಕಾರ್ಯಕ್ರಮ. Thank you.

ಕಸ್ತೂರಿ ಶಂಕರ್ ಅವರು ಹಾಡಿದ ಜನಪದ ಗೀತೆಗಳನ್ನು ಇದುವರೆಗೆ ಕೇಳಿದಿರಿ.